ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब ही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज के दिन खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಮತ್ತು ಹೈನುಗಾರಿಕೆ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಮುಟ್ಟಾ ಹೊನ್ನಾವರದ ಸಂತೋಷ್ ವಿನಾಯಕ್ ಶೇಟ್. ಈಗ ಸಂತೋಷ್ ವಿನಾಯಕ್ ಶೇಟ್ ಅವರಿದ್ದಾರೆ, ಹೊನ್ನಾವರ ತಾಲೂಕಿನ ಮುಟ್ಟಾ ಹಂದಿಮುಲ್ಲೆ ಗ್ರಾಮದವರು. ಅವರು ತೋಟಗಾರಿಕೆ ಮಾಡ್ತಾ ಇದ್ದಾರೆ, ಯುವಕ ಕೃಷಿಕರು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ನಮಸ್ಕಾರ ಶೇಟ್. ನಮಸ್ಕಾರ ಸರ್. ಎಷ್ಟು ಜಮೀನಿದೆ, ಏನೇನು ಬೆಳೆ? ನಮ್ಮಲ್ಲಿ ಸುಮಾರು 4 ಎಕರೆ 20 ಗುಂಟೆ ಇದೆ ಸರ್. ಅದರಲ್ಲಿ ಬಾಳೆ, ತೆಂಗು, ಗೇರು, ವೀಳ್ಯದೆಲೆ, ಕಾಳುಮೆಣಸು ಎಷ್ಟು ಬೆಳೆಯನ್ನ ಬೆಳೀತಾ ಇದ್ದೀನಿ. ಮೊದಲು ತಂದೆಯವರು ಬೆಳೀತಾ ಇದ್ರು, ಈಗ ತಂದೆಯವರು ದಟ್ಟಾಗಿ 15 ವರ್ಷ ಆಯಿತು. ಅದನ್ನು ನಾನೀಗ ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ. ರಾಸಾಯನಿಕ ಗೊಬ್ಬರ ಯಾವುದು ಹಾಕಿಲ್ಲ ಇನ್ನು, ಮೊದಲು ಹಾಕ್ತಿದ್ರು, ಇವಾಗ ಅದನ್ನ ಬಿಟ್ಟಿದ್ದೇನೆ. ಏನಿದ್ರು ತೋಟದ ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಜೀವಾಮೃತ ಮಾಡಿಕೊಂಡು ಮನೆಯಲ್ಲೇ ಮಾಡಿ ತೆಂಗಿನ ಮರಕ್ಕೋ ಅಡಿಕೆ ಮರಕ್ಕೋ ವೀಳ್ಯದೆಲೆಗೆ ಅದನ್ನ ಹಾಕ್ತಾ ಇದ್ದೇನೆ. ಅದರಿಂದ ಒಳ್ಳೆ ಇದು ಬಂದಿದೆ. ವೀಳ್ಯದೆಲೆಗಂತೂ ಫಾಸ್ಟ್ ಆಗಿ ಬರ್ತಾ ಇದೆ. ಅದನ್ನ ವೀಳ್ಯದೆಲೆ ದೊಡ್ಡನು ಬರ್ತದೆ ಮತ್ತು ಫಾಸ್ಟ್ ಆಗಿ ಕಟಿಂಗು ಬರ್ತದೆ. ಸಣ್ಣ ಎಲೆ ಇತ್ತು ಮೊದಲು, ಅದು ಹಾಕದ್ಮೇಲೆ ವೀಳ್ಯದೆಲೆ ಚೆನ್ನಾಗಿ ಬರ್ತಾ ಇದೆ. ಸಾವಯವದಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಕೊಟ್ರಿ. ಹೌದು, ಅದ್ರಿಂದ ತೆಂಗುಗೂ ನಾ ಇನ್ನುವರೆಗೂ ಯಾವ ಗೊಬ್ಬರನು ಹಾಕಿಲ್ಲ. ಅದ್ರ ಬುಡದಲ್ಲಿ ಏನು ಬಿದ್ದಿದೆ ಅದನ್ನ ಅಷ್ಟೇ ಇದು ಮಾಡ್ಕೊಂಡು ತೆಂಗು ಕೂಡ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ತಂದೆಯವರು ಹಾಕಿದ್ದ ಅಡಿಕೆ ತೆಂಗು? ಹೌದು, ಗಿಡಗಳ ಹೋದಲ್ಲಿ ನಾವು ಶಿಷ್ಯನ ಹಾಕೊಂಡು ನಾವು ಮಾಡ್ತಾ ಇದೀವಿ. ನೀವು ಬಂದ್ಮೇಲೆ ಬದಲಾವಣೆ ಏನ್ ಮಾಡ್ರಿ? ಬದಲಾವಣೆ ಸರ್, ಮೊದಲು ಅವಾಗ ಕೆಲಸಗಾರ ತುಂಬಾ ಜನ ಬರ್ತಿದ್ರು, ಕೆಲಸಗಾರ ಬೇಕಷ್ಟು ಸಿಕ್ತಿದ್ರು. ಈಗ ಕೆಲಸಗಾರ ಕಡಿಮೆ, ನಾವೇ ಅದಕ್ಕೆ ಬೇಕಾದ ರೂಪ ಮಾಡ್ಕೊಂಡು ಗೊಬ್ಬರನೇ ಮರದ ಬುರ್ದಾಗ ಒಂದೊಂದು ಲೀಟರ್ ಅನ್ನ ಹಾಕಿದ್ರೆ, ಜೀವಾಮೃತ ಹಾಕಿದ್ರೆ ಒಂದ್ ಎರಡೆರಡು ತಿಂಗಳಿಗೆ ಒಂದೊಂದ್ ಸರಿ ಹಾಕಿದ್ರು ಸಾಕಾಗತ್ತೆ. ಒಂದೊಂದ್ ಲೀಟರ್ ಒಂದೊಂದ್ ಮರದ ಬುರ್ದಲ್ಲಿ ಹಾಕ್ತಾ ಬಂದ್ರೆ ಮತ್ತೆ ಯಾವ ಗೊಬ್ಬರನು ಬೇಕು ಅಂತಿಲ್ಲ. ಜೀವಾಮೃತ ಹಾಕಿರೋದ್ರಿಂದ ಏನು ಉಪಯೋಗ ಆಯ್ತು ಮಣ್ಣಿಗೆ? ಮಣ್ಣಿಗೆ ಯಾವುದೇ ಬ್ಯಾಕ್ಟೀರಿಯಾಗಳನ್ನು ಬರೋದಿಲ್ಲ, ಮರಗಳಿಗೆ ಈ ಕಟ್ಟೆ ರೋಗಗಳು ಬರೋದಿಲ್ಲ. ಎಲ್ಲಾ ರೀತಿಲೂ ಒಂದು ಪೌಷ್ಟಿಕಾಂಶನು ಇರುತ್ತೆ, ಮತ್ತೆ ಯಾವುದು ಕೆಮಿಕಲ್ ಯಾವುದು ಇರೋದಿಲ್ಲ, ಮಣ್ಣಿನ ಫಲಿತಾಂಶ ಕೂಡ ಚೆನ್ನಾಗಿರುತ್ತೆ. ಹೌದು, ಎರೆಹುಳು ಬೆಳೆದಿದ್ದು ಎರೆಹುಳಗಳನ್ನು ಬೆಳೀತವೆ ಸರ್. ಅಲ್ಲಿ ಬುಡದಲ್ಲಿ ಇದ್ ಮಾಡಿದಾಗ ಎರೆಹುಳಗಳನ್ನು ಬರ್ತವೆ. ಎರೆಹುಳ ನೋಡ್ರಿ ನೀವು? ನೋಡಿದ್ದೀನಿ ಸರ್. ನಮ್ಮಲ್ಲಿ ಈಗ ಕೊಟ್ಟಿಗೆ ಗೊಬ್ಬರದಲ್ಲೂ ಕೂಡ ಹಾಕ್ಬೇಕಿದ್ರೆ ಕೆಳಗಡೆ ನಾವು ಸೊಪ್ಪು ಸೋಗೆ ದರ್ಕಗಳನ್ನ ಹಾಕಿಡ್ತೇವೆ, ಅದನ್ನ ಪುಡಿ ಮಾಡಿಬಿಡತ್ತೆ. ಅದು ಕೊನೆ ಕೆಳಗಡೆ ಇದರಲ್ಲಿ ಸಿಗತ್ತೆ ಸರ್ ಎರೆಹುಳ. ಸುಮಾರು 1-2 ಇಂಚಿನಷ್ಟು ಉದ್ದ ಇರುತ್ತೆ ಸರ್. ಅದು ಹಂಗೆ ಬಲಿತಾ ಬಲಿತ ದೊಡ್ಡಕ್ಕು ಇಲ್ಲ ಸರ್, ಅಷ್ಟೇ ಆಗೋದು. ಅದು 2 ಇಂಚಿನಕ್ಕಿಂತ ಮೇಲೆ ಆಗೋದಿಲ್ಲ. ಹೌದು, ಅದು ಕೆಜಿ ಲೆಕ್ಕದಲ್ಲಿ ಕೊಟ್ಟರು ಸುಮಾರು 400-500 ರೂಪಾಯಿ ಕೆಜಿಲಿ ತಗೊಂಡು ಹೋಗ್ತಾರೆ. ಅದನ್ನ ಮಾಡ್ತಾ ಇಲ್ಲ ನಾವು, ತೋಟಕ್ಕೆ ಹಾಕೋದು ಮಣ್ಣು. ಇನ್ನೊಂದ್ ಸ್ವಲ್ಪ ಇಟ್ಕೊಂಡು ಇನ್ನೇನು ಗೊಬ್ಬರ ಮಾಡ್ಬೇಕಿದ್ರೆ ಅದ್ರ ಜೊತೆನೆ ಹಾಕಿಟ್ಬಿಡ್ತೀವಿ. ಅಂದ್ರೆ ಎರೆ ಗೊಬ್ಬರ ಬೇರೆ ಸಪರೇಟ್ ತಯಾರು ಮಾಡಲ್ಲ? ಇಲ್ಲ ಇಲ್ಲ, ಅದೇ ಕೊಟ್ಟಿಗೆ ಗೊಬ್ಬರದಲ್ಲೇ ಅದು ಎರೆ ಹುಳ ಆಗ್ತಾ ಇದೆ. ತಾನಾಗಿ ಆಗ್ತಾ ಇದೆ, ಹುಳ ಹೊರಗಿಂದ ತಂದ್ಬಿಟ್ಟು? ಇಲ್ಲ ಇಲ್ಲ ಸರ್. ಈಗ ನೀವು ಮುಂಜಾನೆ ಮಧ್ಯಾಹ್ನ ಅಥವಾ ಸಂಜೆಕ್ಕೂ ಹಿಂಗ್ ತೋಟಕ್ಕೂ ಹೋಗಿ ಹೋಗ್ತೈತಿ ಒಂದಿನ? ಹೌದು ಸರ್. ಅಲ್ಲ, ಹೌದು, ಹೋಗಿ ಆ ಗಿಡಗಳನ್ನ ನೋಡಿದಾಗ, ಮಣ್ಣು ನೋಡಿದಾಗ, ಅಲ್ಲಿ ಏನೋ ಒಂದು ಗರಿಬಿದ್ದಿರುತ್ತೆ ಅಥವಾ ಏನೋ ಒಂದಾಗಿರುತ್ತೆ, ಅವ್ ಗಿಡಗಳು ನಿಮ್ ಜೊತೆ ಮಾತಾಡ್ತಾ ಇದಾವ ಅನ್ಸುತ್ತ? ನಾವು ಅದ್ರ ಜೊತೆ ಹೋದಾಗ ಸರ್, ಅದ್ ಬಿದ್ದಾಗ ಅದ್ರ ಬುಡದಲ್ಲಿ ಕೊಚ್ಚಿ ಅದ್ರ ಬುಡದಲ್ಲಿ ಹಾಕೋದು, ಒಂದ್ ರೌಂಡ್ ಹೋಗಿ ಬಂದಾಗ ಒಂಥರ ಖುಷಿ. ಆವಾಗ ಲಸು ಅಂಬಾಳೆ ಇರುತ್ತೆ, ಸಿಂಗಾರ ಹೊಡ್ಕೊಂಡು ಅದನ್ನ ತಕೊಂಬಂದು ಆಕಳಿಗೆ ಹಾಕೋದು, ಹೋದಾಗ ಒಂಥರ ಖುಷಿ. ಅಲ್ಲಿ ತೋಟದಲ್ಲಿ ಇದ್ರೆ ಸಂಜೆ ತನಕ ಬರೋದಕ್ಕೂ ಮನ್ಸು ಬರೋದಿಲ್ಲ, ಅಂದ್ರೆ ಅಷ್ಟು ಹಸಿರಾಗಿರುತ್ತೆ ವಾತಾವರಣ, ಒಂಥರ ಚೆನ್ನಾಗಿ ಗಾಳಿನೂ ಅಷ್ಟು ಬಿಸಿಲಿರೋದಿಲ್ಲ, ನೀರ್ ಬಿಡ್ತಾ ನಮ್ ಕೆಲಸಗಳನ್ನು ಆಗ್ತಾ ಇರತ್ತೆ. ಒಂದ್ ಸೈಡ್ ಜಟ್ಟ ಹಾಕೊಂಡು ಒಂದ್ ಸೈಡ್ ನಾವು ಸೋಗೆಗಳನ್ನ ಬಿದ್ದು ಹೆಕ್ಕೊಂಡು ಅಲ್ಲಿ ಇರೋದನ್ನ ಹಸಿನೂ, ನಮ್ಮಲ್ಲಿ ಕೆಮಿಕಲ್ ಹಾಕಿದ್ರೆ ಹಸಿಗಳನ್ನ ಗಂಟಿಗೆ ಹಾಕಿದ್ರೆ ನಮ್ದು ಹಾಲು ಕುಡಿದ್ರು ಕೂಡ ಅದು ವಿಷನೇ, ಹಾಗಾಗಿ ಅದಕ್ಕೂ ಹಸಿಗೂ ಬೆಳೆಯತ್ತೆ. ನಾವು ಕೆಮಿಕಲ್ ಹಾಕಿದಾಗ ರಾಸಾಯನಿಕದಿಂದ ಹಾಕಿದಾಗ ಹಸಿನೂ ಅದರಲ್ಲೂ ಇದಾಗತ್ತೆ. ಹಾಗಾಗಿ ರಾಸಾಯನಿಕವನ್ನ ಬಿಟ್ರೆ ನಾವು ತಂದಿರೋ ಹಸಿನೂ ಕೂಡ ಆಕಳಿಗೆ ಹಾಕಿದಾಗ ಅದನ್ನು ವಿಷಕಾರಿ ನಾವು ಆಗತ್ತೆ. ಹಾಗಾಗಿ ತೋಟದಲ್ಲಿ ಯಾವುದೇ ರೀತಿ ಅಂತ ನಾವು ಮಾಡಿರುವಂತ ಗೊಬ್ಬರದಿಂದನೇ ಹಸಿಗಳನ್ನು ಸಿಗತ್ತೆ. ಅಂಬಾಳೆನೂ ಯಾವ್ದು ಕೆಮಿಕಲ್ ಇರೋದಿಲ್ಲ. ಹಸಿಗಳು ಅಂದ್ರೆ ತಪ್ಪಲ. ಹಾ, ತಪ್ಪಲ ಸರ್. ಹಸಿ ಹೌದು. ಅದನ್ನ ತಂದು ಆಕಳಿಗೆ ಹಾಕೋದು. ಒಣ ಮೇವು ಸಿಗಲ್ಲ. ಒಣ ಮೇವು ಸಿಗೋದಿಲ್ಲ ಸರ್, ಒಣ ಮೇವು ನಾವು ಬೇರೆ ಕಡೆ ತಗೊಳ್ಳೋದೇ. ಆದ್ರೆ ಅದಕ್ಕಿಂತ ಕಡಿಮೆ ಮಾಡ್ಕೊಂಡ್ರೆ ಇದನ್ನ ಹೆಚ್ಚಿಗೆ ಮಾಡ್ಕೊಂಡ್ರೆ ಅದು ಬೆಸ್ಟ್ ಬೇಕು ಅಂತಿಲ್ಲ. ಹೇಗ್ ಮಾಡ್ಕೊಂತೀರಿ ಹೆಚ್ಚಿಗೆ ಅಂದ್ರೆ ಇಲ್ಲಿ ಹೆಚ್ಚಿಗೆ ಅಂತ ಹೇಳಿದ್ರೆ ನೀರ್ ಬಿದ್ದಾಗ ಸರ್ ತೋಟದಲ್ಲಿ ಬೆಳೀತಾ ಇರತ್ತೆ, ಅದನ್ನ ಪೂರ್ತಿ ಮದ್ದು ಹೊಡೆದ್ರೆ ಅದು ಸಿಗೋದಿಲ್ಲ, ಅದನ್ನ ಅದ್ರ ಪಾಡಿ ಕಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಮತ್ತೆ ಬೆಳೀತಾ ಇರತ್ತೆ. ಈಗ ನೆಕ್ಸ್ಟ್ ಬೇಸಿಗೆ ಫುಲ್ ಬೇಸಿಗೆ ಟೈಮ್ ನಲ್ಲಿ ಸಿಗೋದಿಲ್ಲ, ಒಣಗಿರತ್ತೆ, ಅದು ಹುಳಿ ಹೊಡೆಯತ್ತೆ, ಅದು ತಿನ್ನೋದಿಲ್ಲ. ಅವಾಗ ಏನ್ ಮಾಡ್ತೀರಿ? ಅವಾಗ ಒಣ ಹುಲ್ಲನ್ನೇ ಸ್ವಲ್ಪ ಹಾಕ್ಬೇಕಾಗತ್ತೆ. ಅಂದ್ರೆ ಭತ್ತದ ಹುಲ್ ತರ್ತೀರಿ? ಹಾ, ಭತ್ತದ ಹುಲ್ಲು ಕೊಂಡ್ಕೊಳ್ಳೋದು. ಎಷ್ಟು ಬೇಕಾಗತ್ತೆ ಸರ್? ನಮ್ಮಲ್ಲಿ ಒಂದು 2000 ಒಂದು ಇದಕ್ಕೆ ಒಂದು ಸೀಸನ್ ಅಲ್ಲಿ ನಾವು ಮಳೆಗಾಲ ಮುಗಿಯೋವರೆಗೂ ಒಂದು 2000 ಕಟ್ಟಬೇಕು. ಈಗ ನೀವು ಬೇರೆದವ್ರ ತೋಟ ನೋಡಕ್ ಹೋಗಿರ್ತೀರಿ, ಈಗ ವೆಂಕಟರಮಣ ಹೆಗಡೆ ಅವರು ತೋಟ ನೋಡಿದ್ರಿ, ಅವರು ಜೇನು ಸಾಕಾಣಿಕೆ ಮಾಡ್ಯಾರ ಅಂತ ನೋಡಿದ್ರಿ, ಅವ್ರು ಇಂಥದೊಂದು ಯಾವುದೋ ಒಂದು ಹೊಸ ಬೆಳೆ ಹಾಕಿರ್ತಾರೆ, ಹೊಸ ಬಳ್ಳಿ ಹಾಕಿರ್ತಾರೆ, ಅದನ್ನ ನೋಡಿದಾಗ ನಿಮ್ಗೇನ್ರ ಅನ್ಸುತ್ತ ನಾವು ಇಂಥದ್ ಮಾಡ್ಬೋದು ಅಂತ? ಸರ್ ಹೌದು ಸರ್, ನಾವು ಇನ್ನೊಬ್ರು ಮಾಡಿದಾಗ ನಾವು ಕೂಡ ಅದು ಮಾಡಬೇಕು. ಆದ್ರೆ ಮಾಡಿದ್ರೆ ಅದನ್ನ ಪ್ರಯೋಜನ ಏನು? ಅವ್ರು ಮಾಡಿರುವಂತ ಪ್ರಯೋಜನ ಪಡ್ಕೊಂಡ್ರೆ ಅದು ಎಷ್ಟು ಲಾಭ ಇದೆ? ಅದನ್ನ ಈ ಖರ್ಚು ಕಡಿಮೆಯಲ್ಲಿ ಮಾಡಿದ್ರೆ ಅದಕ್ಕೆ ಲಾಭ ಎಷ್ಟು ಸಿಗತ್ತೆ? ಅದನ್ನ ನೋಡ್ಕೊಂಡು ಮಾಡುವಂತ ಒಂದು ಇದಿದೆ. ಮಾಡಿರಿ. ಯಾವ್ದು ಮಾಡಿದೀನಿ ಸರ್? ಯಾವ್ದು ಮಾಡಿದಿರಿ? ಈಗ ಸದ್ಯದಲ್ಲಿ ಕಾಳುಮೆಣಸು ಹಾಕಿದೀನಿ. ಕಾಳುಮೆಣಸನ್ನ ಬಿಟ್ಟು ಮತ್ತೆ ವೀಳ್ಯದೆಲೆ, ವೀಳ್ಯದೆಲೆ ಕೊಯ್ಯೋಕ್ ಬಂದಾಗ ಚೆಂಡೆ ಕಟ್ ಮಾಡ್ತಾರೆ, ಅದನ್ನ ತಂದು ನೆಟ್ಟು ಆ ಸೀಸನ್ ಅಲ್ಲಿ ನೆಟ್ಟರೆ ಮಾತ್ರ ಬದುಕುತ್ತೆ. ವೀಳ್ಯದೆಲೆ ಯಾವ ರೀತಿ ಅನುಕೂಲ? ವೀಳ್ಯದೆಲೆ ಸರ್ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಕಟಾವ್ ಬರುತ್ತೆ. ಒಳ್ಳೆ ನೀರು ಗೊಬ್ಬರವನ್ನ ಅದಕ್ಕೆ ಹಾಕಿದಾಗ, ಒಂದ್ಸರಿ ಕಟಿಂಗ್ ಮಾಡಿದಾಗ ಒಂದ್ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಬೇಗ ಕೊಯ್ಲಕ್ ಬರುತ್ತೆ. ದಿನಾನು ಕಟಾವ್ ಮಾಡೋದು ಅಥವಾ ವಾರಕ್ಕೊಂದ್ಸಲ? ಹೆಂಗೆ? ಒಂದು ಸರಿ ಕಟಾವ್ ಮಾಡಿದಾಗ ಒಂದು ವಾರ ಬೇಕು ಕಟಾವ್ ಮುಗಿಯೋವರೆಗೂ, ಮತ್ತೊಂದು 2 ತಿಂಗಳ ಬಿಟ್ಟು ಮತ್ತೆ ಪುನಃ ಎಲೆಗಳನ್ನ ಚಿಗರತ್ತೆ. ರೇಟ್ ಇದ್ದಾಗ ಕೊಯ್ತೇವೆ, ರೇಟ್ ಇಲ್ಲದಾಗ ಅದು ಕೊಯ್ದು ಉಪಯೋಗ ಇಲ್ಲ, ಪೂರೈಸೋದಿಲ್ಲ. ಕೊಯ್ದಿದ್ರು ಮಜೂರಿನೂ ಸಾಕಾಗುದಿಲ್ಲ, ಅಲ್ಲೇ ಬಿಟ್ಬಿಡ್ತೇವೆ. ಅದನ್ನ ಹಣ್ಣಾಗಿ ಉದುರೋಗತ್ತೆ, ಬಳ್ಳಿಗಳು ಸ್ವಲ್ಪ ಪೆಟ್ಟಾಗತ್ತೆ, ಆದ್ರೆ ಇದ್ದಷ್ಟು ಬಳಿನ ಉಳಿಸ್ಕೊಳ್ತೇವೆ. ಆ ಟೈಮ್ ನಲ್ಲೂ ಕೊಯ್ದು ಎಲೆಗಳು ಹೋಗೋದಿಲ್ಲ, ಒಂದೊಂದು ಮಾರ್ಕೆಟ್ ನಲ್ಲೂ ಆವಾಗ ಎಲೆನೂ ಹೋಗೋದಿಲ್ಲ. ಹಾಗಾಗಿ ಎಷ್ಟಾಗತ್ತೋ ಅಷ್ಟು ಬೆಳೆಯಲ್ಲಿ ಮಾಡೋದು. ಯಾಕೆ ಅದು ಲಾಭದಾಯಕ ಅಲ್ಲ ಬೆಳೆ ಅಂತೇಳಿ ನಿಮಗೆ ಅನಿಸ್ಬಿಟ್ಟಿದೆ ಅಥವಾ ಏನು? ಸರ್ ನಮ್ಮಲ್ಲಿ ಇವಾಗ ಬೇಕಲ್ಲ, ಇಲ್ಲಿ ನಮ್ಮಲ್ಲಿ ಕವಳ ಎಲೆ ಬೇಕೇ ಬೇಕು, ನಮ್ಮ ಆ ಮೂಮೆಂಟ್ ನಾವು ಮಾಡ್ಕೊಳ್ಳೇಬೇಕು. ನಿಮಗೆ ಒಬ್ಬರಿಗೆ ಅಂದ್ರೆ ಇಲ್ಲಿ ಬಂದವರಿಗೆ ಅಲ್ಪ ನಮ್ಮಲ್ಲಿ ಯಾರು ಬರ್ತಾರೆ, ಕೆಲಸಗಾರ ಬರ್ತಾರೆ, ಅವರಿಗೂ ಬೇಕಾಗತ್ತೆ. ಸರಿ, ಒಂದು ಎರಡು ಬಳ್ಳಿ ಆದ್ರೆ ಸಾಕು, ಒಂದು ಎಕರೆ ಗಂಟ್ಲೆ ಹಾಕಂಗಿಲ್ಲ. ಎಕರೆ ಗಂಟ್ಲೆ ಹಾಕೋದಿಲ್ಲ ಸರ್, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು. ಈಗ ನಮಗೆ ಇನ್ನೊಬ್ರ ನಂಬ್ಕೊಂಡು ಮಾಡ್ಲಿಕ್ಕೆ ಯಾವುದು ಆಗುದಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡು. ಕಾಳು ಮೆಣಸು 2-3 ವರ್ಷ ಜೋರ್ ಮಳೆ ಆಗಿದ್ದಕ್ಕಾಗಿ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಸರ್. ಬಳ್ಳಿಗಳ ಕೊಳೆ ರೋಗದಲ್ಲಿ ಬಳ್ಳಿಗಳು ಹೋಗಿದೆ, ಅದು ಕಾಳು ಬಿಡ್ತಾನೆ ಬಳ್ಳಿಗಳಲ್ಲಿ ರೋಗಗಳನ್ನ ಗೊತ್ತಾಗ್ಬಿಡುತ್ತೆ, ಅವಾಗ ಎಲೆಗಳೆಲ್ಲ ಬಾಡ್ಲಿಕ್ಕೆ ಸುರ ಬಿಡುತ್ತೆ. ಅವಾಗ ಬಳ್ಳಿಗಳು ಸುಮಾರು ಹೋಗಿದೆ, ಸುಮಾರು 1,000 ಬಳ್ಳಿ ಇತ್ತು, ಒಂದು 200-250 ಬಳ್ಳಿ ಇದೆ. ಅಡಿಕೆ ರೇಟ್ ಚೆನ್ನಾಗಿದೆ? ಅಡಿಕೆ ರೇಟ್ ಚೆನ್ನಾಗಿದೆ ಸರ್. ಸೊ ಅಡಿಕೆ ತೆಂಗು, ತೆಂಗಿನ ರೇಟ್ ಸ್ವಲ್ಪ ಕಮ್ಮಿ ಆಗಿದೆ, 30-32 ಇತ್ತು, ಇವಾಗ 26-25 ಕೆಜಿ. ಎಲ್ಲಿ ಮಾರಾಟ ಮಾಡೋದು ಸರ್? ಇಲ್ಲಿ ನಮ್ಮಲ್ಲಿ ಇಲ್ಲಿ ಹಡಿನಬಾಳದಲ್ಲಿ ಮಿಲ್ ಇದೆ, ಎಣ್ಣೆ ಮಿಲ್ಲು, ಅಲ್ಲೂ ಕೊಡ್ತೀವಿ. ಇಲ್ಲಾಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿನ ನಾವು ನಾವೇ ಮನೆಯಲ್ಲೇ ಮಾಡ್ಕೊಳ್ತೀವಿ, ಆ ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡೋದು. ಅದನ್ನ ಎಣ್ಣೆ ತೆಗೆದು ನಿಮ್ಮ ಮನೆಯಲ್ಲಿ? ಅಲ್ಲ ಸರ್, ಮಿಲ್ ಇದೆ, ಮಿಲ್ ಇಲ್ಲಿ ಹಡಿನಬಾಳದಲ್ಲಿ ಮಿಲ್ ಇದೆ, ಅಲ್ಲಿ ತಗೊಂಡು ನಮ್ಮ ಕೊಬ್ಬರಿನ ನಾವು ಆರಿಸ್ಕೊಂಡು ಎಣ್ಣೆನ ಮನೇಲಿ ತಂದಿಡೋದು. ಹೆಂಗ ಅನ್ಸುತ್ತೆ ಕೊಬ್ಬರಿ ಎಣ್ಣೆ? ಮುಂಚಿನಿಂದ ಕೊಬ್ಬರಿ ಎಣ್ಣೆನೇ ಯೂಸ್, ನಮ್ಮ ತಂದೆಯವರು ಇದ್ರಿಂದ ಕೊಬ್ಬರಿ ಎಣ್ಣೆನೇ ಯೂಸ್. ರುಚಿ ಇದೆ ಸರ್, ಈ ಎಣ್ಣೆ ಪ್ಯಾಕೆಟ್ಗಿಂತ ಅದು ಅದರಲ್ಲಿ ತಿಂದದೇನೆ ರುಚಿ ಬೇರೆ. ಹೌದು ಹೌದು. ಅಂದ್ರೆ ಸೋಯಾ ಅವರೆ ಅಂತಾರ, ಕುಸುಬೆ ಎಣ್ಣೆ ಅಂತಾರ, ಸೂರ್ಯಕಾಂತಿ ಎಣ್ಣೆ ಅಂತಾರ? ಇಲ್ಲ ಸರ್, ಆ ರೀತಿಲಿ ಯಾವ್ದು ಅನ್ಸೋದಿಲ್ಲ. ಇದ್ರದೇ ಟೇಸ್ಟೇ ಬೇರೆ, ರುಚಿನೇ ಬೇರೆ. ತಲೆಗೆ ನಮ್ಗೆ ಎಣ್ಣೆ ಬೇಕೇ ಬೇಕು, ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಆಗೋದೇ ಇಲ್ಲ. ಪ್ರತಿ ದಿವಸ ಸ್ನಾನ ಮಾಡೋದು ತೆಂಗಿನೆಣ್ಣೆ ಬೇಕೇ ಬೇಕು. ನೋವು ಇದ್ರು ಸುಮಾರು ಕಡಿಮೆ ಆಗ್ಬಿಡತ್ತೆ. ಆರೋಗ್ಯಕ್ಕೂ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಸರ್. ತೆಂಗಿನೆಣ್ಣೆ ಹೇಗೆ ಕರೆದಿರೋ ಎಣ್ಣೆ ಇದು ಏನೇನೋ ಮಾಡ್ಕೊಂಡ್ ಬರುತ್ತೆ ಎಣ್ಣೆ, ಯಾವ್ದ್ರಲ್ಲೂ ಅಂತಿನ್ನು ಸೂರ್ಯಕಾಂತಿ ಅಂದ್ರೂ ಅದರಿಂದ ಬರುವಂತ ಎಣ್ಣೆಗಳಲ್ಲ ಅದು. ತೆಂಗಿನ ಎಣ್ಣೆಯಲ್ಲಿ ನಾವು ನೇಚರ್ ನಾವು ನೋಡ್ತೀವಿ, ಇಲ್ಲೇ ತೆಗೆದು ನಮ್ಮ ಎದುರುಗಡೆ ಕೊಡ್ತಾರೆ. ಅದನ್ನ ಎಲ್ಲೋ ಆಗಿ ಬಂದಿರೋದು, ಇನ್ನು ನಾವು ನೋಡ್ತೀವಿ ಕಣ್ಣಿಂದ. ಇಲ್ಲಿ ಮೋಸ ಇರಲ್ಲ? ಇಲ್ಲ. ಮತ್ತೆ ಎಂತ ಕಾಯಿ ಒಳಗೆ ಎಣ್ಣೆ ಚೆನ್ನಾಗಿ ಬರುತ್ತೆ ಸರ್? ಅದು ಚೆನ್ನಾಗಿ ದಪ್ಪ ಬಂದಿರೋ ಕಾಯಿನಲ್ಲಿ, ಈ ತೆಳು ಕಾಯಿನಲ್ಲಿ ಬಂದಿರೋದು ಎಣ್ಣೆ ಸ್ವಲ್ಪ ಡಿಮ್ ಹೊಡಿಯತ್ತೆ, ಚೆನ್ನಾಗಿ ಕೊಬ್ಬರಿಯಾಗಿ ಅದು ಗೊತ್ತಾಗುತ್ತೆ. ನಮ್ಮಲ್ಲಿ ಇವಾಗ ಒಂದು 2.5 ತಿಂಗಳಿಗೆ ಕಾಯಿ ಕೊಯ್ಲು ಮಾಡ್ತಾರೆ. ಬೊಂಡಗಳನ್ನ ಕೊಯ್ಯೋದಿಲ್ಲ, ಬೊಂಡಗಳು ಕೊಯ್ದಾಗ ಎಣ್ಣೆ ಸ್ವಲ್ಪ ಇದು ಹೊಡಿಯತ್ತೆ. ಚೆನ್ನಾಗಿರೋ ಕೊಬ್ಬರಿ ನೋಡ್ಕೊಂಡೆ ನಾವು ಅದನ್ನ ಸೆಕೆಂಡ್ ಕೊಬ್ಬರಿಯಲ್ಲಿ ಅದನ್ನ ದೀಪದ ಎಣ್ಣೆನ ತಗೊಂಡ್ಬರ್ತೀವಿ. ಅದು ಎಣ್ಣೆ ಬೇರೆ ಎಣ್ಣೆನೆ ಕೊಡ್ತಾರೆ, ದೀಪದ ಎಣ್ಣೆನೆ ಬೇರೆ ಕೊಡ್ತಾರೆ. ಅದರಲ್ಲೂ ಡಿವೈಡ್ ಮಾಡಿಸ್ಕೊಂಡು ಎಣ್ಣೆನ ತಗೊಂಡ್ಬರೋದು. ನಾವು ಬೆಳೆದಿರೋ ನಮಗೆ ಸಿಗತ್ತಲ್ಲ ಸರ್, ನಾವು ಬೆಳೆದಿರೋ ನಮ್ಮಲ್ಲಿ ಎಣ್ಣೆ ಸಿಕ್ತು ಅಂತ ಹೇಳಿದ್ರೆ ಅದಕ್ಕಿಂತ ನಾವು ಇನ್ ಎಲ್ಲೋ ಆಗಿರೋದನ್ನ ನಾವು ತಂದು ತಿನ್ನೋದು, ನಮ್ಮಲ್ಲಿ ಆಗಿರೋದನ್ನ ನಾವು ಯೂಸ್ ಮಾಡ್ಬೇಕಲ್ಲ. ಹಾಗೆ ಹೈನುಗಾರಿಕೆ, ಹೈನುಗಾರಿಕೆಯಲ್ಲಿ ಇದೆ ಸರ್. ನಮ್ಮ ಕೊಟ್ಟಿಗೆ ಹೋದಾಗ ಬೆಳಿಗ್ಗೆ ಸಂಜೆ 2 ಹೊತ್ತು ಹಾಲು ಕರೆಯೋದು, ಆಕಳಲ್ಲಿ ನಾವು ಕರುಗಳು ಇದ್ದಾಗ ಅದ್ರ ಸ್ವಲ್ಪ ಹೊತ್ತು ಏನೋ ಒಂದು ಮನಸ್ಸಿನಲ್ಲಿ ನೋವು ಇದ್ರು ಕೂಡ ಆ ನೋವು ಅಲ್ಲೇ ಕಳೆದೋಗತ್ತೆ. ಇವತ್ತು ಒಂದು ಆಕಳ ಕರ ಹಾಕಿದೆ ಇವತ್ತು ಬೆಳಿಗ್ಗೆ, ಬೆಳಿಗ್ಗಿಂದ ಅದ್ರ ಜೊತೆನೆ ಇಷ್ಟೊತ್ತು ಅದ್ರ ಜೊತೆ ಆಟ ಆಡೋದು. ಆಟ ಆಡೋದು ಒಂದು ಚಂದ. ಹಾಲು ಬಿಡ್ತೀರ? ಅದಕ್ಕೆ ಹಾಲು ಬಿಡ್ತೇವೆ ಸರ್, ನಮಗೆ ಎಷ್ಟು ಬೇಕಷ್ಟು ಕರೆದು ಬಾಕಿ ಕರುಗಳಿಗೆ ಬಿಟ್ಬಿಡ್ತೇವೆ. ಗಿಣ್ಣದ ಹಾಲು ಕುಡಿಸಿದ್ರೆ? ಅದಕ್ಕೆ ಇಲ್ಲ ಸರ್, ಇನ್ನು ಇದ್ ಮಾಡಿಲ್ಲ. ಈಗ ಅದು ಮಾಂಸ ಬಿದ್ದ್ಮೇಲೆ ಅದಕ್ಕೆ ಹಾಲು ಕರೆದು ಸ್ವಲ್ಪ ಕುಡಿಸಿ ಬಾಕಿ ಅಲ್ಲನ್ನ ಅದನ್ನು ಗಿಣ್ಣದ ಹಾಲು ಕುಡಿಸ್ಬೇಕು. ಯಾಕಂದ್ರೆ ರೋಗ, ಹೌದು, ರೋಗ ಶಕ್ತಿ ಅದಕ್ಕೆ ಪೌಷ್ಟಿಕಾಂಶನೇ ಅದು ಸರ್. ನಮ್ಗೆ ಸ್ವಲ್ಪ ತಕೊಂಡು ಬಾಕಿ ಒಂದನ್ನ ಕರಿಯಕ್ ನಾಳೆ ಇದಾಗ್ಬಾರ್ದಲ್ಲ, ಹಾಗಾಗಿ ಸ್ವಲ್ಪ ಕರೆದು ಅದಕ್ಕೆ ಕುಡಿಸೋದು ಸ್ವಲ್ಪ. ಮತ್ತೆ ಹಾಲು ನಿರಂತರವಾಗಿರುತ್ತೆ ಮನೆಯಲ್ಲಿ? ಹೌದು ಸರ್, ನಿರಂತರವಾಗಿರುತ್ತೆ. ಎಷ್ಟು ಆಕಳಿದಾವು? 4 ಆಕಳಿದೆ, 2 ಕರು ಇದೆ. ಒಂದಲ್ಲ ಒಂದು ಹಾಲು ನಮ್ಗೆ ತೊಂದರೆ ಆಗಿಲ್ಲ ಇನ್ನುವರೆಗೂ. ಹಾಲಿಲ್ಲ ಅಂದ್ಕೊಳ್ಳೆ ಒಂದ್ ಕಡಿಮೆ ತಂದು ತಿನ್ನೋದು ಹಾಲು, ಅದು ಪ್ಯಾಕೆಟ್ ಹಾಲು ತಂದಂತೂ ಕಡಿಮೆ. ಎಲ್ಲಿ ಹಾಲು ಸಿಗತ್ತೋ ಅಲ್ಲಿ ತಂದು ಎಲ್ಲ ಆಕಳಿದೆಯಲ್ಲ ಅವ್ರ ಮನೆಗೆ ಹೋಗಿ ಹಾಲು ತಂದು ತಿನ್ನೋದು, ಪ್ಯಾಕೆಟ್ ಹಾಲು ತಿನ್ನೋದು ಕಡಿಮೆ. ಏನಾದ್ರು ಫಂಕ್ಷನ್ ಇದ್ರೆ ಮಾತ್ರ ಅಷ್ಟು ಜನರಿಗೆ ಸಾಕಾಗೋದಿಲ್ಲ ಅಂದ್ರೆ ಅದು ತಂದು ತಿನ್ನೋದು ಬಿಟ್ರೆ. ಕೃಷಿನೇ ಅಂದ್ರೆ ತೋಟ ಮಾಡೋದೇ ನಿಮಗೆ ಖುಷಿಯಾಗಿದೆ? ಖುಷಿಯಾಗಿದೆ ಸರ್. ನಾವು ಮೊದಲು ಶಿವಮೊಗ್ಗದಲ್ಲಿ ಇದ್ದೆ ನಾನು, ಈ ತಂದೆಯವರು 15 ವರ್ಷ ಇದಾದ್ಮೇಲೆ ಈ ಕಡೆನೆ ನಮ್ಮ ಕೆಲಸದಲ್ಲಿ ಚಿನ್ನದ ಕೆಲಸದಲ್ಲಿ ಇದು ಮಾಡ್ಕೊಂಡಿದ್ದೆ, ಅದನ್ನ ಬಿಟ್ಟು ಮನೆಯಲ್ಲೇ ಬಂದು ಇದ್ದೀನಿ. ಅಂದ್ರೆ ಗೋಲ್ಡ್ ಸ್ಮಿತ್ ಇದ್ರೆ ಮುಂಚೆ? ಹೌದು. ಎಲ್ಲ ಬಿಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಮರ್ತು ಬಿಟ್ರೆ ಕೆಲಸನ? ಮರ್ತಿಲ್ಲ ಸರ್, ಮರೆಯೋದು ಅದು ನಮ್ಮಲ್ಲಿ ತಲುಪು ಕುಸುಬ ಅಂತಾರಲ್ಲ. ಹಾಗಾಗಿ ಬಂಗಾರ ತಗೊಳ್ಳುವಾಗ ನಿಮ್ಗೆ ಎಲ್ಲ ಗೊತ್ತಿರುತ್ತೆ ಏನು ಅಂತ. ಗೊತ್ತಿರೋ ಸರ್. ಗ್ರಾಹಕರು ಎಲ್ಲಿ ಮೋಸ ಹೋಗ್ತಾರೆ? ಗ್ರಾಹಕರು ಮೋಸ ಹೋಗಿರೋದು ಸರ್ ರೆಡಿಮೇಡ್ ಐಟಮ್ ತಗೊಂಡು ಸರ್. ಅಲ್ಲಿ ಅದರಲ್ಲಿ KDM ಅಂತ ಇರೋದು ಕಡಿಮೆ. ಮಾಡಿದಾಗ ನಾವು ನಮ್ಮಲ್ಲಿ ಇವಾಗ ಮಾಡಿಸಿರೋ ಒಂದು KDM ನಲ್ಲೇ ಮಾಡ್ಕೊಡ್ತೀವಿ, ಅದು ರಿಟರ್ನ್ ಅಷ್ಟಿಗೆ ತಗೊಳ್ತಾರೆ. ಅದ್ರ ಮಜೂರಿ ಒಂದು ಬಿಟ್ಕೊಂಡು ಬಾಕಿ ಅದೇ ಏನ್ ರೇಟ್ ಕೊಡ್ತೀರೋ ಅದೇ ರೇಟ್ ಅಲ್ಲಿ ತಗೊಳ್ತೇವೆ. ಮತ್ತೆ ಹೇಗೆ ನಾವು ಖರೀದಿ ಮಾಡಬೇಕು? ಖರೀದಿ ಮಾಡುವಾಗ ನಿಮ್ಮಲ್ಲಿ ಯಾರು ನಮ್ಮವ್ರು ಯಾರು ಇದ್ದಾರೋ ಪರಿಚಯದವರು ಅವ್ರ ಹತ್ರ ಮಾಡಿಸಿದ್ರು ಅದಕ್ಕೆ ಸೀಲ್ ಹೊಡ್ಕ ಕೊಡ್ತಾರೆ, ಮೋಸ ಹೋಗ್ಲಿಕ್ಕೆ ಆಗೋದಿಲ್ಲ. KDM ಎಷ್ಟಿದೆ ಅಷ್ಟೇ ರೇಟ್ ರೇಟ್ ಹಾಕಿರ್ತಾರೆ. ಒಂದ್ ವೇಳೆ ನಾವು ಒಡವೆ ಮಾಡಿದ್ದನ್ನು ತಗೊಂಡ್ರೆ ಅದ್ರೊಳಗೆ ತಾಮ್ರ ಇರುತ್ತೆ, ಬೆಳ್ಳಿ ಇರುತ್ತೆ, ಇಂತಿಂತದಿರುತ್ತೆ, ಅದಕ್ಕೂ ಕೂಡ ನಾವು ದುಡ್ಡು ಕೊಡಬೇಕಾಗುತ್ತೆ. ಹೌದು ಸರ್. ನಾಳೆ ಬರ್ತಿರೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ, ಹಂಗಲ್ಲ ಊರಿನ ಜನ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರ್ತಾರೆ. ಏನಾರು ಅದು ಸಮಸ್ಯೆ ಆದ್ರೂ ಅವ್ರ ಹತ್ರ ಹೇಳ್ಕೊಳ್ಬಹುದು. ಅವ್ರು ನಾಳೆ ಮುಚ್ಕೊಂಡು ಬೇರೆ ಕಡೆಯಿಂದ ಬಂದವರು ಇಲ್ಲಿ ಮಾಡಿರ್ತಾರೆ, ಅವ್ರು ನಾಳೆ ಮುಚ್ಕೊಂಡು ಕೇಳೋದು ಯಾರು ಸರ್? ಅಕ್ಸಾಲಿಗ ಅಕ್ಕನ ಬಂಗಾರನು ಬಿಡಲ್ಲ ಅಂತಾರ? ಅದಕ್ಕಿಂತ ಹೆಚ್ಚು ಮಾಡಿರ್ತಾನಲ್ಲ ಸರ್. ಮೊದ್ಲೇನೋ ಇರ್ಬೇಕಿರೋದು, ಮೊದ್ಲು ಹಳೆ ಜನ ಮಾಡಿರೋದು, ಅದಕ್ಕಿಂತ ಹೆಚ್ಚಿಗೆ ಮಾಡಿರ್ತಾರೆ ಮನೇಲಿ, ಬಿಟ್ಟರೆ ಕಡಿಮೆ ಮಾಡಿರೋದಿಲ್ಲ. ಹಾಗಾಗಿ ಜೀವನ ಅಂದ್ರೆ ಅನೇಕ ವ್ಯವಹಾರಗಳು ಇರ್ತವೆ. ಹೌದು ಸರ್. ಎಲ್ಲೋ ಇಲ್ಲಿ ಮಾರಲ್ದ ಅಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಿತ್ತೋ ಏನೋ, ಅಥವಾ ಅಲ್ಲಿ ಖರೀದಿ ಮಾಡಲ್ದ ಇಲ್ಲಿ ಖರೀದಿ ಮಾಡಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಹೌದು ಸರ್. ಇವೆಲ್ಲ ಜೀವನಾನುಭವ ಏನ್ ಅನ್ಸುತ್ತೆ? ಆ ಕಡೆ ನೆಮ್ಮದಿಲಿ ಇರ್ಲಿಕ್ಕೆ ಆಗುದಿಲ್ಲ, ಒಂದಲ್ಲ ಒಂದು ಜಂಜಾಟ ಇದ್ದೇ ಇರುತ್ತೆ. ಎಲ್ಲ ದುಡ್ಡು ತಿನ್ಕೊಂಡು ಮಾಡ್ಬೇಕು, ಸ್ವಂತದ್ ಮಾಡಿದ್ರೆ ತೊಂದರೆ ಇಲ್ಲ. ಬಾಡಿಗೆ ಮನೇಲಿ ಇದ್ಕೊಂಡು ನೀರಿಗೂ ದುಡ್ಡು ಕೊಟ್ಕೊಂಡು ಎಲ್ಲದೂ ಮಾಡ್ಬೇಕು ಅಂತ ಹೇಳಿದ್ರು ಕಷ್ಟನೇ. ಇಲ್ಲ ಹಂಗಲ್ಲ,

ತೋಟಗಾರ ಇಲಾಖೆದವ್ರ, ನೀವು ನಿಮ್ದು ಏನ್ ಪೇಪರ್ಸ್ ಐತೆ ಅದನ್ನ ತಗೊಂಡ್ ಬರ್ರಿ, ನಾವು ಮಾಡಕ್ ಟ್ರೈ ಮಾಡ್ತೇವೆ ಅಂತ ಹೇಳಿದ್ರು. ಅದು ಈ ವರ್ಷ ಮಾಡಿಸ್ತೇವೆ ಅಂತ ಹೇಳಿದ್ರು. ಮಟ್ಟ ಹಿಂಗ 5 ವರ್ಷ ಅದ್ರ ಕಂಟಿನ್ಯೂ ಇವ್ರು ನಮ್ಗೆ ಪಂಚಾಯತ್ ಅವ್ರು ಈ ರೀತಿ ಕಾಡಿಸಿದ್ದಾರೆ. ಕಾರಣ ಏನು ಇಲ್ಲಿ ಪಂಚಾಯತಿ ಒಳಗೆ? ಪಂಚಾಯತಿ ಒಳಗೆ ಇದರಲ್ಲೇ ಜನರದ ಈ ರೀತಿ ಯಾರು ಅವ್ರಿಗೆ ಏನ್ ಮಾಡ್ತಾರೋ ಅವ್ರದ್ದು ಹೆಲ್ಪ್ ಮಾಡ್ಕೊತ ಹೊಂಟ್ಬಿಡ್ತಾರೆ ಅಷ್ಟೇ. ಈಗ ನಮ್ಮಲ್ಲಿ ಅಡಿಕೆ ತೋಟ ಮಾಡಕ್ ಸುಮಾರಷ್ಟು ಜನ, ನಾವು ಒಬ್ರಲ್ರಿ, ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕರು ಬಂದಿಲ್ಲ. ಮತ್ ಪಂಚಾಯತ್ ಅವ್ರದ್ದು ಏನ್ ವಿಚಾರ ಐತೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ನಿಜವಾಗಿ ಹೇಳ್ಬೇಕಾದ್ರೆ ನಮ್ದು ಈ ಒಂದು ದನದ ಕೊಟ್ಟಿಗೆ ನೋಡಿರ್ರಿ, ಸ್ವತಃ ಬಂದು ನೋಡಿ ಇನ್ಸ್ಪೆಕ್ಷನ್ ಮಾಡಿ ಮಂಜೂರು ಮಾಡಿದವ ಅಂತ ಈಗ 2 ವರ್ಷ ಆತ ಹೇಳಿರು. ಅದ ಹೋದ ಸಲ ವಾರ್ಡ್ ಸಭೆಗಳು ಜಗಳ ಮಾಡಿದ್ರು ನಾವು, ಯಾಕೆ ಕೊಡ್ಲಿಲ್ಲ ನೀವು ಅಂತೇಳಿ. ಅದಕ್ಕೆ ಇಂಜಿನಿಯರ್ ಕರ್ಕೊಂಬಂದ GPS ಮಾಡ್ಕೊಂಡೋದ್ರು, ಮತ್ತೆ ಇನ್ನು ಮಟನು ವರ್ಕ್ ಆಡ್ರಿಲ್ಲ ನಾವು. ಈಗ ನಮ್ಗಿತ್ತ 1 ವರ್ಷ ಹಿಂದೆ ಮಂಜೂರಾದವ್ರೆ ಆಯ್ತು ರೀ, ಅವ್ರದ್ದು ಕೊಟ್ಟಿಗೆ ರೆಡಿ ಆಯ್ತು. ಈ ತರ ಒಂದು ರಾಜಕೀಯ ಇದ್ರಿ ಇಲ್ಲಿ ನಮ್ಮ ಪಂಚಾಯತ್. ಅದಕ್ಕೆ ಬೆಳವಣಿಗೆ ಯಾರಾಗ್ತಾರೋ ಅವ್ರು ಮಾಡಕೊಡಂಗಿಲ್ಲ ರೀ, ಇಂಥ ಪಂಚಾಯತ್ ರೀ ನಮ್ದು. ಸಮಸ್ಯೆ ಹೆಂಗ್ರಿ ಬಹಳ ನಿಜವಾಗಿ ಹೇಳ್ಬೇಕಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು ನಾವು, ಏನ್ ಮಾಡ್ರು ಕೇಳಂಗಿಲ್ಲ, ಹಿಂಗಾಗಿ ನಾವು ಸುಮ್ಮನೆ ಕುಂದ್ಬಿಟ್ಟಿದ್ರು ಅಷ್ಟ. ಮತ್ತೆ ಮುಂದೆ ಹಿಂಗೆ ಅದೇ ಈಗ ನಾ ಹೇಳಿ ಕೊನೆ ಮಾತು ನಮ್ದಂದ್ರೆ ನಮ್ಮ ಪರಿಶ್ರಮದಿಂದ ಬೆಳವಣಿಗೆ ಅಂತ ಈಗ ಸ್ವಲ್ಪ ನಮ್ಮ ಹಿಡಿತದಾಗ ಬಂದಿದ್ರಿ. ಈಗ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಖರ್ಚ ಬರುವಂತದ್ದು ಆಗೈತ್ರಿ. ಈಗ ಇನ್ನೇನಿದ್ರು ಡೆವಲಪ್ಮೆಂಟ್ ಹಾಕೋತ್ ಹೋಗ್ತಿತ್ತು ಅನ್ನೋಂತ ಒಂದು ವಿಚಾರ ನಮ್ ಧೈರ್ಯ ಬಂದ್ಬಿಟ್ಟಿದ್ರಿ. ಅದೇ ಈ ರೀತಿ ಅಡಿಕೆ ತಂದು ಸಸಿ ಮಾಡಿ ಪ್ರತಿ ವರ್ಷ ಒಂದು 100 ಗಿಡ ಹಚ್ಕೊಂಡು ಹೋಗ್ಬಿಟ್ರು. ಒಂದ್ ಎಕರೆ 1.5 ಎಕರೆ ಅಡಿಕೆ ತೋಟ 1 ಎಕರೆ ಮಾಡಿಬಿಟ್ರೆ ಸಾಕು, ನಮ್ಗೆ ಸಾಕು, ಒಂದು ಜೀವನ ಆಗ ನಡೆಯುವಂತ ಒಂದು ಪರಿಸ್ಥಿತಿಗೆ ಬರ್ತೈತೆ ಅನ್ನೋಂತ ತೀರ್ಮಾನ ಬಂದ್ರು ನಾವು ಅಷ್ಟ. ನಿಮ್ಗೂ ಸಾಲ ಕೊಡಲ್ಲ? ಸಾಲ ಅದ ಹೇಳಲ್ರಿ, ನಮ್ದು ಜಮೀನ್ ಮೇಲೆ ಈಗ 1 ಎಕರೆ ಅಂದ್ರೆ 1 ಎಕರೆ ಅವ್ರು ರೆಕಾರ್ಡ್ ತಗೋತಾರೆ. 1 ಎಕರೆಗೆ 11,000 ಕೊಡ್ತೇವೆ ಅಂತ ಹೇಳ್ರಿ ಅವ್ರು. ತೋಟ ಮಾಡ್ತೀವಂದ್ರು ತೋಟ ಮಾಡಕ್ ಅವಾಗ ನಾವು ಅವ್ರ ಕಡೆ ಕೇಳಲ್ ಬಿಡ್ರಿ ಪಾಪ, ಅದ್ರ ಬಗ್ಗೆ ನಾವು ಕೇಳಲ್ರಿ. ಆಮೇಲೆ ಇತ್ತಿತ್ತಲಾಗ ಏನಾಗ್ಬಿಟ್ಟಿದ್ರಿ, ರೆಕಾರ್ಡ್ ನಮ್ ತಾಯಿ ಹೆಸರಿಗೈತ್ರಿ. ನಮ್ ತಾಯಿಯವ್ರಿಗೆ 2 ವರ್ಷದಿಂದ ಬೆಡ್ ರೆಸ್ಟ್ ಮೇಲೆ ಅವ್ರು ಅಂದ್ರೆ ಬಹಳ ಸೀರಿಯಸ್ ಇದಾರ ಅವ್ರ. ಹಂಗಾಗಿ ಈಗ ಅವ್ರ ಕಡೆಯಿಂದ ಈಗ ಸಾಲ ಕೇಳಕ್ ಹೋದ್ರೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ರಿ, ಆದ್ರೆ ಕೇಳಕ್ ಹೋಗುವಂತ ಪರಿಸ್ಥಿತಿನೂ ಇಲ್ರಿ. ಯಾಕಂದ್ರೆ ಬ್ಯಾಂಕಿಗೆ ನಮ್ ತಾಯಿನ ಕರ್ಕೊಂಡು ಹೋಗ್ಬೇಕ್ರಿ, ಪಾಸ್ಬುಕ್ ಮಾಡಿಸ್ಬೇಕು, ಆಮೇಲೆ ದುಡ್ಡು ತೆಗಿಯಾಕು ತಗೊಂಡು ಹೋಗ್ಬೇಕು. ಹಿಂಗೆಲ್ಲ ಪರಿಸ್ಥಿತಿ ಇದ್ರಿ. ಈಗ 2 ವರ್ಷದಿಂದ ಅವ್ರ ಕಡೆ ಹೋಗಿಲ್ರಿ ನಾವು, ಅದಕ್ಕಿಂತ ಮೊದಲು ದುಡ್ಡು ತಗೊಂಡವ್ರು ಎಲ್ಲ ಸಾಲ. ಒಟ್ಟು 11,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವ್ರು, ಇಲ್ಲ ಅಂತ ಹೇಳಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿಲ್ರಿ. ಈಗ ಕೇಳಿದ್ರೆ ಹೆಚ್ಚಿಗೆ ಕೊಡ್ಬೋದು, ಯಾಕಂದ್ರೆ ಸ್ವಲ್ಪ ಅಡಿಕೆನೂ ಐತ್ರಿ ನಮ್ದು ರೆಕಾರ್ಡ್ನಾಗ ಬಂದ್ಬಿಟ್ಟಿದ್ರು ಕೇಳಿರು. ಆದ್ರೆ ನಾವು ಈಗ ರೆಕಾರ್ಡ್ ಪ್ರಕಾರ ಹೋಗಕ್ಕೆ ತೊಂದರೆ ಆಗ್ಬಿಟ್ಟಿದ್ರು. ಸಾವಯವ ಕೃಷಿನೇ ಮಾಡ್ತೀನಿ ಅಂದ್ರೆ ಹೌದು, ಸಾವಯವ ಹೇಗೆ ಅದನ್ನೆಲ್ಲ ನಿರ್ವಹಣೆ ಮಾಡೋದು, ಹೆಂಗ ಗೊಬ್ಬರ ಅಷ್ಟೆಲ್ಲ ತಯಾರು ಮಾಡಿ ಕೊಟ್ಟಿಗೆ ಗೊಬ್ಬರ? ಅದಕ್ಕಾಗಿ ನಾವು ಈಗ ಸಾಕಿ 7 ದನ ಸಾಕಿದ್ರಿ ಈಗ ಸದ್ಯಕ್ಕೆ. ಇನ್ನೂ ಒಂದೈತ್ರಿ 8 ದನ ಮತ್ತೊಬ್ರ ಕಡೆ ಕೊಟ್ಟಿದ್ರದ. 8 ದನಗಳು ಮೇನ್ ಸಾವಯವ ಕೃಷಿಗೆ ಬೇಕಾಗಿರೋದು ದನಗಳು, ಕೊಟ್ಟಿಗೆ ಗೊಬ್ಬರ ಬೇಕ್ರಿ, ಇನ್ನು ತಪ್ಪಲ್ ಗೊಬ್ಬರ ಬೇಕ್ರಿ. ತಪ್ಪಲ್ ಗೊಬ್ಬರಕ್ಕಾಗಿ ನಾವು ಎಲ್ಲ ಕಡೆನೂ ಈತರ ಗಿಡ ಹಚ್ಚಿದ್ರಿ, ಗ್ಲಿಸಿರಿಡಿ ಅಂತಾರಲ್ಲ ಗೊಬ್ಬರ ಗಿಡ, ಪೂರ್ತಿ ಎಲ್ಲ ರೌಂಡ್ ಎಲ್ಲ ಹಚ್ಚಿದವ್ರು. ಇದು ಸಾಕಷ್ಟು ತಪ್ಪಲನ್ನು ಸಿಗ್ತೈತ್ರಿ. ಆಮೇಲೆ ಆ ಕಡೆ ಹುಲ್ಲುಗಳ ತಪ್ಪಲನ್ನ ಸ್ವಲ್ಪ ಹೊಳೆ ದಂಡಿಗೆ ಇದೆಲ್ಲ ಸಿಕ್ತೈತೆ, ಅದೆಲ್ಲ ಸಿಗ್ತೈತೆ. ಆಮೇಲೆ ದನಗಳು ಕೊಟ್ಟಿಗೆ ಗೊಬ್ಬರ ಇಷ್ಟು ಅದಕ್ಕೆ ಮೇಕಪ್ ಮಾಡಿದವ್ರು. ಇನ್ನು ದನಗಳು ಮಾರಿಲ್ರಿ ಅವು, ಇನ್ನೂ ತನ ಏನು ಬೇಡದಂತ ಇದು ಈಗ ಹೇಳ್ರಲ್ಲ, ನಿಮ್ದು ಒಂದು ಕೋಣ ಇದ್ರಿ, ಅದನ್ನು ಅದು ಇದು ಉಪಯೋಗಿಲ್ಲ ನಮ್ಗೆ, ಅದನ್ನು ಮಾರೋದು. ಬಾಕಿದ ಹೆಣ್ಣು ಹುಟ್ಟಿದ ದನ ಆಕಳ ಕರ ಎಮ್ಮೆ ಕರ ಏನಿದ್ರು ಇನ್ನು ಸುಮಾರು ಒಂದು 10-15 ತನ ಮಾಡ್ಬೇಕಂತ ಇಟ್ಟಿದ್ರು ಅಷ್ಟೇ. ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡ್ರಿ ವಿಲಾಸ್ ಕಾಂಬಳೆ ಅವರಿಗೆ, ಧನ್ಯವಾದ, ನಮಸ್ಕಾರ. ಓಕೆ, ನಮಸ್ಕಾರ. ಸಾವಯವ ಕೃಷಿ ಕುರಿತು ವಿಲಾಸ್ ಶಿವಪ್ಪ ಕಾಂಬಳೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ TSS ಸಂಸ್ಥೆಯಲ್ಲಿ ಹಸೆ ಅಡಿಕೆ ಹಾಗೂ ಗೇರು ಉತ್ಪನ್ನ ಸಂಸ್ಕರಣೆ ಕುರಿತು ವಿನಾಯಕ ಭಾಗವತ್ ಅವರೊಡನೆ ಸಂದರ್ಶನ ಹಾಗೂ ಸಮಗ್ರ ಕೃಷಿ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ ಮಂಜು MG ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಈ ಎರಡು ಕಾರ್ಯಕ್ರಮಗಳನ್ನು ಸಂದರ್ಶಿಸಿದವರು HB ರಾಮಡಗಿ. ಆಕಾಶವಾಣಿಯ ಕಾರವಾರ ಕೇಂದ್ರ, ಸಮಯ 7:20, ಕಂಪನಾಂಕ FM ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಗಳ ನಂತರ ಜನಪದ ಸಂಗೀತ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ,

ಕೆಳಗಿರುವ ತಿರುಕೌಲಿ ಕೊಟ್ಟಾರೋ ಕೊಟ್ಟೋ ಮೆಟ್ಟೆ ಗಳಿ ಎಂದು ಮೆಟ್ಟಗಳಿಯಲು ತಾಯೆ ಕೇಳೇ ಏನಾಗಬೇಕೆ ಮಗಳೇ ಬಡ ಉಳಿಯೋ ಒಳಗಿರುವ ತಿರುಕೌಲಿ ಕೊಟ್ಟೋ ಏನಾಗಬೇಕೆ ಮಗಳೇ ಬಡ ಉಳಿಯೋ ಏನಾಗಬೇಕೆ ಮಗಳೇ ಬಡ ಉಳಿಬೇ ಕೇಳೇ ಬಾಗಿಲ ಮುಂದಿನ ಚೋ ಮರವೋಕ್ಕೆ ಮಗಳೇ ಬಳ ಉಳಿತಾಯೆ ಕೇಳೇ ಬಾಗಿಲ ಮುಂದಿರುವ ಚೆಚ ಮರವೋ ಮುಂದಿನ ಚೆಚ ಮರ ಕೊಟ್ಟರೋ ಬಾಗಿಲ ಮೆಟ್ಟೆ ಗಳಿಯಾನೋ ಚಚಿ ಮಾರ ಕೊಟ್ಟರು ತೋ ಬಾಗಿಲ ಮೆಂಡ ಗಳಿ ಎಂದು ಕಳಗಳವಾಗಿ ಹೊಟ್ಟೆ ಒಳಗೆಲ್ಲ ಕಳ ಮಳೆಯೋ ಮಗಳೇ ಮೆಟ್ಟಂಗಳಗಳವಾಗಿ ಹೊಟ್ಟೆ ಒಳಗಲ್ಲ ತಳ ಕಳಮಳೆ ಕಂಗಳ ಮಳೆಯೋ ಹುಟ್ಟಿದ ಮಗಳೇ ನೆರ ಮನೆಯೋ ಬಳಗಲ ಕಳಮಳೆ ಕಂಗಳ ಮಳೆಯೋ ಹುಟ್ಟಿದ ಮಗಳೇ ನೆರ ಮನೆಗೋ ಮಗಳೇ ನೆರ ಮನೆಗೋಗುವಾಗೆ ಮಗಳ ತರುವ ಮಗಳ ತಾರುವ ಬರೀ ಕೊಳೋವಾಗೆ ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋ ಮಗಳಾಗೆ ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳೋ ಅಪ್ಪ ಕೇಳೋ ಮಗಳ ತರುವ ಬರ ಕೊಳೋ ಮಗಳ ತರುವ ಬರ್ಕೊಳ್ಳೋ ಪಲ ಕೇಳೋ ರುವ ನೋಡೆ ಜಾನ ಮರ ಕೊಳೋ ತರುವ ಬರ್ಕೊಳ್ಳೋಲಪ್ಪ ಕೇಳೋ ರುವ ನೋಡೆ ಜಾನ ಆಡ ಕಲತೆಯೋ ಕಲ ಕಲತೆ ಮರದೆಯೋ ರಣ ಬೆಳಗಿರುವ ಕಲೋರಿಯೋ ಆಡ ಕಲತೆಯೋ ಕಲ ಕಲತೆ ಮರದೆಯೋ ಕಲ ಬೆಳಗಿರುವ ಗುಮೋರಿಯೋ ಬೆಳಗಿನ ಬಂಗ್ರಿ ಗಳೋ ಬೆಂಗಳ ತಿಂದಾಡ ಕಲಾತೆಯೋ ಕಲತೆ ಜಗತ್ತರ ಮಗಳೇ ತಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಭಗತರ ಮಗಳೇ ಕಾಯ ತಿಂದಾಡ ಕಲತೆ ಭಗತರ ಮಗನೇ ಎಲ್ಲ ತಿಂದಾಡ ಮರ ಕೊಂಡೋ ತಿಂದಾಡ ಕಲತೆ ಭಗತರ ಮಗಳೇ ಎಲ್ಲ ತಿಂದಾಡ ಮರ ತೆಯೋ ಬರಿ ಗಿಡ ಉದ್ದೇಗೆ ಬರಿಗೆ ನೆರಳಾಗಿದ್ದು ಮನೆಗೆ ಇರವಾದೆ ಮನೆಗೆ ಬಾದೋಲಳೆದವು ನಿ ಕ್ವಾಟ ಮನೆಗೆ ಚೋರಾದವು ಕ್ವಾಟ ಮನೆಗೆ